ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಹಾಯಿ ದೋಣಿ ಚಿತ್ರಗೀತೆಗಳನ್ನ ಆಧರಿಸಿದಂತಹ ಕಾರ್ಯಕ್ರಮ ಮೂಡಿಬರಲಿದೆ. ಮೊದಲಿಗೆ ಕೇಳಿ ಬಿ ಜಯಶ್ರೀ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಒಂದು ಗೀತೆ. ಶರಣು ಶರಣು ಶರಣು. ಪ್ರೀತಿಯಿಂದ ಚಿತ್ರದ ಗೀತೆ ಇದಾಗಿದ್ದು, ಸಾಹಿತ್ಯ ನೀಡಿದ್ದಾರೆ ರವಿಕುಮಾರ್, ಸಂಗೀತ ರಾಜೇಶ್ ರಾಮನಾಥ್. ಕೆಳೆಯ ಆಡುವ ಗೊಂಬೆ ಚಿತ್ರದ ಗೀತೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ನೀಡಿದ್ದಾರೆ ಎಸ್ಕೆ ಭಗವಾನ್, ಸಂಗೀತ ಹೇಮಂತ್ ಕುಮಾರ್ ಬಿಆರ್. ಅಂದದ ಗೊಂಬೆ ಮೈಮನ ಮರೆಸುವ ಮುದ್ದಾದ ಗೊಂಬೆ, ಮುದ್ದಾದ ಗೊಂಬೆ ಕಣ್ತುಂಬ ಸೌಂದರ್ಯದ ಸುಂದರ ಗೊಂಬೆ, ನಾವಲ್ಲವೇ ಅವನೇ ಆಡಿಸೋ ಗೊಂಬೆ, ಆಡಿಸೋ ಗೊಂಬೆ ಆಡುವ ಗೊಂಬೆ. ಚಂದದ ಗೊಂಬೆ ಚಕ್ಕಣ ಕೆತ್ತಿದ ಶಿಲ್ಪದ ಗೊಂಬೆ, ಸಂತೋಷವೇ ತುಂಬಿ ನಲಿವ ಗೊಂಬೆ, ನಾವಲ್ಲವೇ ಅವನೇ ಆಡಿಸೋ ಗೊಂಬೆ, ಆಡಿಸೋ ಗೊಂಬೆ ಆಡುವ ಗೊಂಬೆ. ನಾಟ್ಯದ ಗೊಂಬೆ, ನಾವಲ್ಲವೇ ಅವನೇ ಆಡಿಸೋ ಗೊಂಬೆ, ಆಡಿಸೋ ಗೊಂಬೆ ಆಡುವ ಗೊಂಬೆ. ಗೊಂಬೆ ಆನಂದ ಸಾಗರದಿ ತೇಲುವ ಗೊಂಬೆ, ನಿಸರ್ಗ ಹಸಿರಾಗಿ ಹೊಳೆವ ಗೊಂಬೆ, ನಾವಲ್ಲವೇ ಅವನೇ ಆಡಿಸೋ ಗೊಂಬೆ, ಆಡಿಸೋ ಗೊಂಬೆ ಆಡುವ ಗೊಂಬೆ. ಸ್ನೇಹಿತ

ಗೆಳತ ಜೀವ ಹೆಂಡತಿಯ ಈ ಜೀವನದೆಲ್ಲ ನನ್ನ ಬಿಟ್ಟು ಹೇಗೆ ಬಾಳುತ್ತೀಯ ನೀ ಹೇಗೆ ಬಾಳುತ್ತೀಯ ಕೇಳಿ ಉಲ್ಟಾ ಪಲ್ಟಾ ಚಿತ್ರದ ಗೀತೆ ಬಿ ಜಯಶ್ರೀ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಶಿಶಿರ ಚಿತ್ರ ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಅಜನೇಶ್ ಲೋಕನಾಥ್. ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಇನ್ನು ಮುಂದೆ ಕೇಳಿ ಶಿಶಿರ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಅಜನೇಶ್ ಲೋಕನಾಥ್. ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ. ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಲಿದೆ. ಸಾಹಿತ್ಯ ನೀಡಿದ್ದಾರೆ ಕೆ ಇನ್ನು ಮುಂದೆ ಕೇಳಿ ಶಿಶಿರ ಚಿತ್ರಗೀತೆ ಚಿತ್ರ ಹಾಗೂ ಕಲ್ಯಾಣ್, ಸಂಗೀತ ಅಜನೇಶ್ ಲೋಕನಾಥ್. ಕಲ್ಯಾಣ್, ಸಂಗೀತ ಅಜನೇಶ್ ಲೋಕ್ ಕಲ್ಯಾಣ್, ಸಂಗೀತ ಅಜನೇಶ್ ಲೋಕ್.